ಓ, ನೀನ್ ನೋಡ್ದಾಗೆಲ್ಲ ಇದೇ ಹೇಳೋದು, ಅಲ್ಲ ನಿನ್ನೆ ಮೊನ್ನೆ ಸಿಕ್ಕಿದ್ರು ಅಪರೂಪ ಆಗ್ಬಿಟ್ಟೆ ಅನ್ನೋದೇ ನೀನ್ವೆ? ಮನೆ ಮಗಳು ಯಾವಾಗ್ಲೂ ಲವಲವಿಕೆ ಚಟುವಟಿಕೆಯಿಂದ ಮಾತಾಡ್ಕೊಂಡು ಹೋಯ್ತಾ ಇದ್ರೆ ಏನು ಅನ್ಸಕ್ಕಿಲ್ಲ. ನೀನ್ ಒಂದು ದಿನ ಸಿಗದೆ ಹೋದ್ರು ಇವಳು ಸಿಗದೆ ಎಷ್ಟೋ ದಿನ ಆಯ್ತು ಅಂತ ಅನ್ಸ್ಬಿಡ್ತು. ಇವತ್ತು ಇನ್ನೂ ಒಸಿ ಲೇಟ್ ಆಗಿ ಸಿಗುವೆ. ಅಯ್ಯೋ ಏನ್ ಮಾಡ್ತೀಯ, ಸಹನೆ ಬಿಸಿಲು ಸಂಕ್ರಣ. ಈ ಬಿಸಿಲಲ್ಲಿ ನಮ್ಮವ್ವ ಮೊನ್ನೆ ಯಾವ್ದೋ ಸಾವಿಗೆ ಹೋಗಿತ್ತಂತೆ. ಓ, ಆ ಪಾಟಿ ಬಿಸಿಲಲ್ಲಿ ನಿಂತ್ಬಿಟ್ಟು ಜ್ವರ ಜ್ವರ ನಿನ್ನೆಯಿಂದ. ಡಾಕ್ಟರ್ ಹತ್ರ ಬೇರೆ ಕರ್ಕೊ ಹೋಗ್ಬೇಕು ಅವನ್ನ. ಹೌದಾ? ಅಲ್ಲ, ಈ ವಯಸ್ಸಾದವರು ಸ್ವಲ್ಪ ಯೋಚನೆ ಮಾಡ್ಬೇಕು. ತಲೆ ಮೇಲೆ ಒಂದ್ ಬಟ್ಟೆನೋ ಅಥವಾ ಛತ್ರಿನ ಇಟ್ಕೊಂಡು ನಿಂತ್ಕೋಬೇಕು. ಈ ಪಾರ್ಟಿ ಬಿಸಿಲಲ್ಲಿ ನಮ್ಗಳಿಗೆ ತಡಿಯಕ್ ಹಾಕಲ್ಲ, ಇನ್ನ ವಯಸ್ಸಾದವರು ತಟ್ಟಿತಾರ ಮೀನಕ್ಕ? ಅಲ್ಲ, ಮತ್ತೆ ಹಿಂದಿನ ಕಾಲದಲ್ಲೆಲ್ಲ ನಾವು ಸಾವಿಗೀವಿಗೆ ಹೋದಾಗ ಎಷ್ಟು ಮರಗಳಿರವು ಅದ್ರ ನೆರಳಲ್ಲಿ ನಾವು ನಿಂತ್ಕೊಬಿಡ್ತಾ ಇದ್ವಿ. ಈಗ ಹಳ್ಳಿಗಳಲ್ಲೇ ಮರ ಮಂಗ್ಮಾಯ ಅಲ್ವಾ? ಮತ್ತೆ ಎಲ್ಲ ಬಟಾಂಬೈಲ್ ಆಗ್ಬಿಟ್ಟೈತೆ. ಮತ್ತೆ ಇನ್ನು ಅವರು ಅವ್ರ ಪಾಡಿಗೆ ಅವ್ರ ಕೆಲಸ ಮುಗಿಸ್ಲೇಬೇಕು, ಇನ್ನ ಇರ್ಲೇಬೇಕಾಯ್ತದೆ. ಏನ್ ಮಾಡ್ತೀಯಾ ಈಗ? ಇನ್ನೇನ್ ಮಾಡಂಗಿಲ್ಲ, ಆಸ್ಪತ್ರೆಗೆ ನಾ ತೋರಿಸ್ತೀನಿ ಅಂದಲ್ಲ, ನಾಳಿಕೆ ಹೊತ್ತಾರ್ದೆ ಬೇಗ ಕರ್ಕೊಂಡ್ ಹೋಗ್ಬಿಟ್ಟು ತೋರ್ಸ್ಕೊ ಬದ್ರಕಾಯ್ತದಂತೆ. ಈಗ ಬಾಯಿಲಿ, ನಾನು ಏನೋ ವಿಚಾರಗಳ ಮಾತಾಡೋಣ ಅಂತ ಅನ್ಕೊಂಡು ಬಂದೆ. ನೀನ್ ಯಾಕೋ ಅವಂಗ ಹುಷಾರಿಲ್ಲ ಅಂತ ತಕ್ಷಣ ನನಗೆ ಮರ್ತೆ ಹೋಗ್ಬಿಡ್ದು. ಏನ್ ಮಾತಾಡ್ಬೇಕು? ಈ ಬಾಯಿಲಿ, ನಾನು ಅಣ್ಣನ ಹತ್ರ ಕರ್ಕೊಂಡ್ ಹೋಯ್ತೀನಿ. ಹೆಜ್ಜೆ ಹಾಕು ಮತ್ತೆ ಬೇಗ ಬೇಗ ಅಣ್ಣ. ಓ ಶಂಕರಣ್ಣ, ಯಾಕಪ್ಪ ನೀನು ಹಿಂಗೆ ಒಳ್ಳೆ ಸಪ್ಪು ಕೂತಿದ್ಯಾ? ಬಿಸಿಲಿಗೆ ತಡೆಯಕಾಯ್ತಲ್ಲ ಕರ್ಣ, ಇದು ಭಾರಿ ಕಷ್ಟ ಆಗಿ ನಾನು ಬಳಲಿ ಬೆಂದು ಹೋಗ್ಬಿಡ್ತೀನಿ. ಅಂದ್ರೆ ಈಗ ನೀನು ಅಂತಲ್ಲ, ಒಟ್ಟಾರೆ ಎಲ್ರೂ ಬಳಲಿ ಬೆಂಡಾಗಿ ಹೋಗ್ಬಿಟ್ಟವ್ರು ಬಿಡು. ಅಲ್ಲ, ನೀನು ಸದಾ ಲವಲವಿಕೆಯಿಂದ ಇರೋನು, ನೀನ್ ಹೆಂಗ್ ಬೆಂಡಾಗ್ಬಿಟ್ರೆ ನಮಗೆ ಧೈರ್ಯ ಹೇಳಿ ನಮಗೆ ಮಾರ್ಗ ತೋರ್ಸೋರು ಯಾರಪ್ಪ? ಲವಲವಿಕೆ ಅಂತ ಅಂದ್ರೆ ಈ ಯಾವ ವರ್ಷದಲ್ಲಿ ಈ ತರ ಬಿಸಿಲು ಬಂದಿತ್ತಪ್ಪ ನಾವು ಹುಡ್ತಾಗ್ಲಿಂದ? ಅಲ್ಲ, ಆಮೇಲೆ ನೋಡು, ನೀನ್ ಹೇಳಿದ ತಕ್ಷಣ ನನಗೆ ತಕ್ಷಣ ಹೋಗಿ ನೆನಪಾಯ್ತೀಗ ಮೀನಕ್ಕ, ನಾನು ಏನ್ ಮಾತಾಡ್ಬೇಕು ಅನ್ಕೊಂಡ್ ಬಂದಿದ್ದೆ. ಅದೀಗಿ ನೆನಪಾಯ್ತು ಅಣ್ಣ ಹೇಳಿದ ತಕ್ಷಣ. ಯಾವ್ದನ್ನು ನಾವು ತಡೆಯಕ್ಕಿಲ್ಲ ಅಲ್ವಾ ಅಣ್ಣ? ಯಾವ್ದನ್ನು ತಡೆಯಕ್ ಆಗೋದಿಲ್ಲ. ಯಾಕೆಂತಂದ್ರೆ ಕಳೆದ ವರ್ಷ ಆಹಾಪಾಟಿ ಮಳೆ ಬಂತು, ಎಲ್ಲ ಏನಂಕ ತಿರುಗಿದ್ವಿ. ಯಾವ ವರ್ಷ ಇಂಥ ಮಳೆ ಬಂದಿತ್ತಾ? ಕಳಿಸ್ತು ಅಲ್ವಾ? ಜೊತೆಗೆ ಈಗ ನೋಡು, ಈಗ್ಲೂ ಕೂಡ ಬೆಳಗಿನ ಹೊತ್ತು ಹಿಮ ಬೀಳ್ತಾ ಐತೆ. ಆಯ್ತಾ, ನಾವೇನ್ಕತೀವಿ, ಈ ಹಳ ಚಳಿ ಹೋಗಲ್ದಲ್ಲ, ಹಿಮ ಹೋಗಲ್ದಲ್ಲ, ಯಾವ ವರ್ಷ ಈ ತರ ಕಂಡಿತ್ತೇ ಇಲ್ಲ ಅಂತೀವಿ. ಜೊತೆಗೆ ಈಗ ಈ ಪಾಟಿ ಬಿಸಿಲು ಆಯ್ತಾ, ಈಗ ನೋಡಪ್ಪ, ಈಗೇನೋ ಅದು ಜಿಲ್ಲಾವಾರು ಹೇಳ್ತಾರಂತಲ್ಲ, ಅದನ್ನ ಹವಾಮಾನ ವರದಿಲಿ ಹಾಸನ ಆಗ್ಲಿ 37, 38, 39 ಬತ್ತೈತಂತೆ ಬಿಸಿಲು ಅಂತಂದ್ರೆ ಏನ್ ತಡೆಯನ್ನ ನೋಡನ್ ಹೇಳಪ್ಪ. ಆಗದಿಲ್ಲ, ಆಗದಿಲ್ಲ, ತಡೆಯಕ್ ಹಾಕಲ್ ಕಣ್ಣ. ಆಮೇಲೆ ಎಷ್ಟೇ ಅನುಭವಿಸಿದ್ರು ಈಗ ಮನುಷ್ಯಂದು ನೆನಪಿನ ಶಕ್ತಿ ಐತಲ್ಲ, ಅದು ಭಾರಿ ಕಡಿಮೆ ಅಂತ ಹೇಳ್ತಾರ ನೋಡು. ಹಾಗಾಗಿ ಹಿಂದ್ ಅನುಭವಿಸಿದ್ ಹಿಂದ್ಕೆ ಮರ್ತೆ ಬಿಡ್ತೀವದ್ ನಾವು. ಈಗ ಏನಾಯ್ತು ಅದು ನಮ್ಗೆ ಚೂರು ಬಿಡಿಸ್ತಾ ಇರ್ತದೆ. ಈಗ ಬಿಸಿಲು ಆತರ ಮಾಡ್ತೈತ್ ನೋಡಪ್ಪ. ಅಂದ್ರೆ ಈ ಬಿಸಿಲಿನ ಜಳಕ್ಕೆ ಹಳೆದೆಲ್ಲ ಮರ್ತೋಗಿ ಈಗಿನ ಮಾತ್ರ ನೆನಪಾಯ್ತೈತೆ ಅಂತ ಹೇಳ್ತೀನಿ. ಅಣ್ಣಯ್ಯ ಚೆನ್ನಾಗಿ ಹೇಳ್ತು, ಚುರುಗುಡಿಸ್ತಾ ಐತೆ ಅಂತ. ನಿಟ್ಟವಾಗ್ಲೂ ಅಲ್ಲಿ ಕಾಲು ಚುರುಗುಡುತ್ತೆ, ನೆಲ್ಮೇಲೆ ನಿಂತ್ರೆ ಚುರುಗುಡುತ್ತೆ, ಎರಡು ಚುರುಗುಡಿಸ್ಕೊಳ್ಳ. ಈ ಮಟ್ಟ ಉರಿಯೋದೇನೋ ಅಂತ ಶಂಕರಣ್ಣ, ಈ ನಾವೇನೋ ಮರದ ನೆರಳಲ್ಲೋ ಕೆಮ್ಮು ಹೋಗ್ಲಿಲ್ಲ ಕಣಪ್ಪ ನಂಗೆ. ಇಲ್ಲ, ನೀನು ಮೀನಕ ಮಾಡ್ಕೊಟ್ಟಿರೋ ಕಷಾಯವ ಟೈಮ್ ಟು ಟೈಮ್ ಕುಡ್ದಿಲ್ಲ ನೀನು? ಟೈಮ್ ಟು ಟೈಮ್ ಕುಡ್ದಿದೀನಿ, ಕುಡಿದ್ರು ಅದ್ ಯಾಕೆ ಹೋಯ್ತಾ ಇಲ್ಲ ಏನೋ, ಅದ್ ಯಾವಾಗ ಹೋಯ್ತದ? ಕಡಿಮೆ ಆಗಿತ್ತಲ್ಲ ಬಿಡು ಅಣ್ಣಯ್ಯ, ಕಡಿಮೆ ಆಗಿತ್ತು. ಅವಾಗ ಮಾತ್ ಮಾತ್ಕೊ ಬಂದ್ಬಿಡುದು, ಈ ಮಾತಿನ ಮತ್ ಮಧ್ಯದಲ್ಲಿ ಬರ್ತದೆ. ಆಗ ಕೆಮ್ಮೆ ಮಾತಾಗಿತ್ತು, ಏನ್ ತೊಂದ್ರೆ ಇಲ್ಲ. ಅದೇನೋ ಹೇಳ್ತಾ ಇದ್ದಲ್ಲ ಅಣ್ಣಯ್ಯ. ಅದೇ ಈಗ ನಮ್ಗೆ ಈಗ ಬಿಸಿಲಾಯ್ತು ಅಂತ ಅಂದ್ರೆ ಮಧ್ಯಾಹ್ನ ಹೊತ್ತಾದ್ರೆ ಮರದ ನೆಲಲ್ಲಿ ಹೋಗಿ ಕೂತ್ಕೊತೀವಿ, ಸಾಯಂಕಾಲದ ಹೊತ್ತಾದ್ರೆ ಮನೆಯೊಳಗೆ ಕೂತ್ಕೊತೀವಿ. ಆಯ್ತಾ, ಶೆಕೆ ಆಯ್ತು ಅಂತ ಅಂತಂದ್ರೆ ಅಲ್ಲಿ ಹೊರಡಿಗೆ ಬಂದ್ಬಿಟ್ಟು ಜೊತೆ ಮೇಲೆ ಕೂತ್ಕೊತೀವಿ. ಹಿಂಗ ಹೆಂಗೋ ನಮ್ಗೆ ಏನು ಈ ಬಳಲಿಕೆ ಆಯ್ತೋ ಅದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಶಂಕರಣ್ಣ. ಈಗ ನೋಡು, ವರ್ಷ ವರ್ಷ ಇಷ್ಟೊತ್ತಿಗೆ 2-3 ಮಳೆ ಆಗಿರೋ ದಿಟ್ಟವಾಗ್ಲಾಗ್ಬೇಕಾಗಿತ್ತು. 2-3 ಮಳೆ ಆಗಿರೋ ನಾವು ಉಳುಮೆನು ಮಾಡ್ತಾ ಇದ್ದ, ಒಂದೆರಡು ಉಕ್ಕೆ ಉತ್ತೆ ಆಗಿರೋದು ಅಂತ ಅನ್ಕ. ಒಂದೊಂದು ಉಕ್ಕೆ ಉತ್ತೆ ಆಗಿರೋದು, ಹೆಂಗ ಒಂಚೂರು ಜೀವ ಒಂದ್ ಸ್ವಲ್ಪ ತಣ್ಣಗಾಗೋದು, ಸಮಾಧಾನ ಆಯ್ತು. ಮಳೆದೇ ಬರ್ಲಿಲ್ವಲ್ಲ ಶಂಕರಣ್ಣ. ಅಲ್ಲ, ಈಗ ಯುಗಾದಿ ಮೇಲ್ ಬರ್ತದೆ, ಯುಗಾದಿ ಮೇಲ್ ಬರ್ತದೆ ಅಂತ ಬಹಳ ನಾವು ಭರವಸೆ ಇಟ್ಕೊಂಡು ನೋಡಿದ್ರೆ, ಆಮೇಲೆ ಈ ಇಬ್ಬನಿ ಇದಕ್ಕೆ ಒಂದಕ್ಕೆ ನೀನಂಗ ಅವಾಗ ಉತ್ಕೊಬಿಟ್ಟೆ, ನನಗ್ ಬೈದೆ ನೀನು ಟ್ರ್ಯಾಕ್ ಹಾಕ್ಸ್ಬೇಡ ಎತ್ತಲು ಬಿಡೋಣ ಅಂತಾನೆ ಹೇಳ್ದೆ. ನೋಡಿದ್ರೆ ಈ ಹಿಮದ್ದು ಸಾಲ್ತಾ ಇಲ್ಲ, ಈ ಕಡೆಗೆ ಮಳೆನೇ ಬರ್ದನೆಯ, ಮಳೆ ಬೇರೆ ಬರ್ದನೆ. ಈಗ ಜಮೀನ್ ಕಡೆ ಹೋಗೋದ್ ಹೆಂಗೆ ಅಂತ ಮನ್ಸಾಗ್ಬಿಟ್ಟೈತ್ ಕಣಪ್ಪ ನಂಗೆ. ಇಲ್ಲ ಇಲ್ಲ, ಅದಕ್ಕೆ ನನಗೆ ಭಾರಿ ಚಿಂತೆ ಆಗಿರೋದೇನೋ ಅಂತ ಅಂದ್ರೆ, ಈಗ ಅದೇ ಹೇಳಿದ್ನಲ್ಲ, ವರ್ಷದಲ್ಲಿ ಇಷ್ಟೊತ್ತು 2-3 ಮಳೆ ಬರುವ ಅಂತ ಹೇಳಿದ್ನ, ಈ ಮಳಿಲ್ದಾನೆ ಶಂಕರಣ್ಣ ತ್ವಾಟ್ಗಳೆಲ್ಲ ಹೆಂಗಾಗವೆ ಅಂತ. ಅಯ್ಯೋ, ಬಳಲಿ ಬೆಂಡ. ಹೌದೌದು, ಈಗೇನೋ ಕಳೆದ ವರ್ಷ ಚೆನ್ನಾಗಿ ಮಳೆ ಬಂತು, ಈ ಅಂತರ್ಜಲ ಚೆನ್ನಾಗಿ ಕೂಡ್ಕತ್ತು, ಬೋರ್ವೆಲ್ ಇರೋದ್ರಿಂದ ಬಚಾವಾಗಿದ್ದೀವಿ. ನಿಜ ನಿಜ, ಬೋರ್ವೆಲ್ ಐತೆ ಕರೆಂಟ್ ಇಲ್ಲ, ತೊಂದ್ರೆ ಅಂತ ಅಂದ್ರೆ ಏನ್ ಪೂರ್ತಿ ಕೊಡಕ್ಲಪ್ಪ, ರಾತ್ರಿ ಹೊತ್ತು ಕೊಡ್ತಾರೆ. ಅಲ್ಲ ಅವನು ಯಾವ ಟೈಮಿಗೆ ಕೊಡ್ತಾನೋ ಯಾರಿಗೊತ್ತು, ಕಾಯಕ ಕೂತಿರ್ಬೇಕು ಈಗ ಅಂತ ಕತ್ಲೆಲ್ಲ ಹೋಗಿ ತೋಟಕ್ಕೆ ಹೋಗಿ ನೀರ್ ಹಾಯ್ಸ್ಕೊ ಬರಕ್ ಆಯ್ತದ, ಹಾಯ್ಸ್ಕೊಂಡ್ ಬರ್ಬೋದು ಅಷ್ಟೆಲ್ಲ, ಯಾಕಂದ್ರೆ ರಾತ್ರಿ ಹೊತ್ತು ನಿದ್ ಬರಕಲ್ವಲ್ಲ, ಸೆಕೆಗೆ ಹದ್ನಾರು ಮಾಡ್ಕೊಂಡ್ ಎಷ್ಟು ದಿವಸ ಅಂತ ಮಾಡ್ತೀವಿ ಶಂಕರಣ್ಣ? ಹಾಕಿಲ್ಲ ಬಿಡು, ದಿವಸ ನಿದ್ಗಡಕಾಯ್ತದಂಗಂತ ಒಂದಿನ ಹೋಗ್ಬೋದು, ಎರಡ್ ದಿನ ಹೋಗ್ಬೋದು. ಆಮೇಲೆ ಈ ನೀನು ಕರೆಂಟ್ ಅಂತಂದಾಗ ಉಸಿ ಜಪ್ತಿ ಆಯ್ತು, ನೀನ್ ಕೊಡದೆ 3 ಗಂಟೆ ಟೈಮ್, 4 ಗಂಟೆ ಟೈಮ್, ಹೆಚ್ಚು ಒಂದ್ 5 ಗಂಟೆ ಟೈಮ್ ಕೊಡ್ತಾನೆ. ಈಗ ಬೆಳಗಿನ ಹೊತ್ತೇನಾದ್ರು ಕೊಟ್ಟಿದ್ರೆ ಪರವಾಗಿಲ್ಲಪ್ಪ, ಹೆಂಗ ಹೊತ್ತಾಗಿ ನಿಭಾಯಿಸ್ಕೊಂಡು ನೀರ್ ಹಾಯ್ಸ್ಕೋಬಹುದಾಯ್ತು. ಈ ರಾತ್ರಿ ಹೊತ್ತಲ್ಲಿ ಕೊಡ್ತಾನಲ್ಲ, ಈಗ ಅದು ಟೈಮ್ ಕಾಯ್ಕಂದಿದ್ದು ಹೋಗಿ ನೀರ್ ಹಾಯ್ಸ್ಕೊಂಡು ಬರೋದು ಬಹಳ ನಮ್ಗೂ ನೆಮ್ಮದಿ ಇಲ್ಲ, ಇಲ್ಲಿ ಹೆಂಡತಿ ಮಕ್ಳಿಗೂ ನೆಮ್ಮದಿ ಇಲ್ಲ. ಒಟ್ಟಾರೆ ಈಗ ನೋಡು, ನಮ್ ಭೂಮಿಗೂ ನೆಮ್ಮದಿ ಇಲ್ಲದಂಗ ಆಯ್ತಲ್ಲ. ಆಯ್ತೈತೆ, ರಾತ್ರಿ ಹೊತ್ತು ನೀರ್ ಹೊಡಲಿಲ್ಲ ಅಂತ ಅಂದ್ರೆ ಬೆಳಗ್ಗೆ ಒಂದು ಕರೆಂಟ್ ಕರೆಂಟ್ ಇರಕಲ್ಲ, ನೀರ್ ಸಾಲಕ್ಕಲ್ಲ, ಈಗ ಹೊಡಿಲೇಬೇಕ, ಭಾರಿ ಕಷ್ಟ ಆಗ್ಬಿಡಿದಪ್ಪ ಅದಂತವೆ. ಈಗ ಕಷ್ಟ ಅಂತ ಈಗ ರೈತಂಗಲ್ದೆ ಇನ್ಯಾರು ಬೇರೆಯವ್ರಿಗೆ ಬಂದತ್ತ ಕಷ್ಟ, ರೈತಂಗೆ ಬರೋದು ಬಿಡು, ಯಾವ ಕಷ್ಟ ಬಂದ್ರು ಅಲ್ವಾ. ಈಗ ನಾವೇ ಅದನ್ನ ಸಹಿಸ್ಕೊಂಡು ನಿಭಾಯಿಸ್ಕೊಂಡು ಮಾಡ್ಕೊಂಡು ಹೋದ್ರೆ ನಮಗೂ ಆಯ್ತದೆ, ನಮ್ ಜೊತೆಲಿರೋರ್ಗೂ ಆಯ್ತದೆ, ಮತ್ತೆ ಬೇರೆಯವ್ರಿಗೆ ಎಲ್ಲ ಅನ್ನ ಕೊಡ್ಬೋದು ನೋಡಪ್ಪ. ಹೌದು ಹೌದು, ಈಗ ನಾನು ಏನ್ ಹೇಳಕೊಟ್ಟೆ ಅಂತ ಅಂದ್ರೆ, ಈಗ ಈಗ ಅದೇ ಈಗ ಗಿಡಗಳೆಲ್ಲ ಬಳಲ್ತಾವಲ್ಲ ಈ ಬಿಸಿಲಿಗೆ, ಅದಕ್ಕೆ ಒಂದ್ ಯೋಚನೆ ಮಾಡ್ಬೇಕು ಶಂಕರಣ್ಣ. ಈಗ ಈಗ ಯಾವ ವರ್ಷ ಹೆಂಗಿರ್ತದ ಮಳೆ ಬೆಳೆ ಯಾರಿಗೆ ಗೊತ್ತಪ್ಪ, ಅದು ನಿಜ, ಯಾರಿಗೂ ಗೊತ್ತಾಗಲ್ಲ. ಆಯ್ತಾ, ಅದ್ ಬಂದಾಗ್ಲೇ ಅನ್ಭವಿಸ್ತಾಲೇ ಗೊತ್ತಾಗದು. ಅದಕ್ಕೆ ನೋಡು, ಈಗ ಅಡಕೆ ಗಿಡ ಎಲ್ಲ ಜಾಸ್ತಿ ಹಾಕ್ತಾರೆ, ಬಿಸಿಲಿಗೆ ತಡೆಕಲ್ಲ ಅವ್ರು, ಬೇರೆ ಗಿಡಗಳಾದ್ರೆ ಅದೊಂಥರ. ಹಂಗೆ ಬಿಸಿಲು ಯಾವ್ಯಾವ ಕಡೆ ಬೀಳ್ತದೋ ಚುರುಕಾಗಿ ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಅಂತ ಸೈಡ್ಗೆ ಒಂದಷ್ಟು ಗಿಡಗಳು ಹಾಕಬಿಡ್ಬೇಕು ಅಂತ ಹೇಳ್ಬಿಟ್ಟು ಅದು ನೋಡು ಹಾಕಬಿಟ್ರು ಶಂಕರಣ, ಒಂದು ಬಿಸಿಲಿನ ಹೊಡೆತನವೇ ತಡಿಬಹುದು, ತಡೀತದೆ. ಎರಡನದು ಗಾಳಿ ಪಾಳಿ ಬಂದಾಗ್ಲೂ ಗಿಡ ಸ್ವಲ್ಪ ತಡಿತವೆ, ಸೇಫ್ ಆಗಿರ್ತದೆ ಅಂತ ಅಂತ ಅನ್ಕೊಂಡು ಏನ್ ಹಾಕೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಏನು ತೀರ ಎಂದು ಅದಕ್ಕೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ ಶಂಕರಣ. ಈ ಇವಿರ್ತಾವಲ್ಲಪ್ಪ ಚೊಕ್ಚೆ ಅಂತ ಹೇಳಿ ಕರಿತೀವಿ, ಚೊಕ್ಚೆ ಚೊಕ್ಚೆ, ಒಳ್ಳೆ ಸೊಪ್ಪು ಆಯ್ತದೆ ದನಕರಿಗೆ, ಮೇವು ಆಯ್ತದೆ, ಆಮೇಲೆ ಸಾಲದಕ್ಕೆ ಬಹಳ ಬಿರುಸುನ್ ಬಂದ್ಬಿಡ್ತದೆ. ಆಯ್ತಾ, ಮತ್ತೆ ಒಳ್ಳೆ ನೆರಳು, ಅದಕ್ಕೆ ಮಳೆ ಬಿಡ್ವಾ, ಹಂಗಲ್ಲ ಹಾಕಬೇಕು. ಈಗ ನೋಡಿ, ಈಗ ಬಾ ಅಂತಂದ್ರೆ ಈಗ ಬೇಸಿಗೆ ಕಳೆದ ತಕ್ಷಣ ಮುಂಗಾರಲ್ಲ ನಾವ, ಈಗ್ಲಿಂದ ನಾವು ತಯಾರಿ ಮಾಡ್ಕೋಬೇಕು, ಮುಂದಿನ ಸ್ವಲ್ಪ ಈ ತರ ಕಷ್ಟ ಆಗ್ಬಾರ್ದು. ಈ ತರದ ಹಾಕಬಿಟ್ರೆ ನಮಗೆ ಮುಂದುವರ್ಸಿಂದ ಸ್ವಲ್ಪ ಸೇಫ್ ಮಾಡ್ಕೋಬಹುದು, ಸಮಸ್ಯೆ ಸ್ವಲ್ಪ ಪರಿಹಾರ ಮಾಡ್ಕೋಬಹುದು. ಯಾಕಂದ್ರೆ ಈ ವರ್ಷ ಈ ತರ ಐತೆ ಬಿಸಿಲು, ಮುಂದುವರ್ಸ್ಕೊ ಹಿಂಗೆ ಇರ್ತದ, ಇದಕ್ಕಿಂತ ಜಾಸ್ತಿ ಆಗ್ಬಹುದು, ಕಡಿಮೆ ಆಗ್ಬಹುದು, ಒಂದ್ ಮಳೆ ಬಂದ್ರೆ ತಣ್ಣಗೆ ಹೋಗ್ಬಿಡ್ತದ ಅದರ ಪ್ರಶ್ನೆ. ಆಯ್ತಾ, ಈ ಮಳೆ ಬರ್ದನೆ ಈ ತರ ಸಮಸ್ಯೆ ಆಗಿ ಶಂಕರಣ, ಹಿಂಗಾಗೈತೆ, ಮಳೆ ಯಾವಾಗ ಬರ್ತದ ಅಂತ ಅನ್ಕೊಂಡು ಕಾಯ್ಕೊಂಡ್ ಕೂತಿದ್ದೀನಿ ನಾನು. ಇಲ್ಲ, ಈಗ ನೀನು ನಾನು ಅನ್ನಕ್ಕಿಂತವ ನಮ್ ಇಡೀ ಊರಿಗೂರೆಯ ತಲೆ ಮ್ಯಾಕೆತ್ತಿ ಬಿಸಿಲು ತಪ್ಪ ಕಡಿಮೆ ಆಗಿ ಒಂದ್ ಎರಡು ಹನಿನಾರು ಮಳೆ ಬಿದ್ದತ್ತಲ್ಲ ಅಂತ ಹೇಳಿ ಬರೀ ಆಕಾಶ ನೋಡದೆ ಆಗೋಯ್ತು. ಈಗ ಮೊದಲಿಂದನು ಈಗ ಎಲ್ಲ ಹೇಳೋದು ಅದೇ, ರೈತನದೊಂದು ಪಾಡು ಅಥವಾ ರೈತನೊಂದು ಸಮಸ್ಯೆ ಅಂತಂದ್ರೆ ಬರೀ ಆಕಾಶ ನೋಡ್ಕೊಂಡು ಭೂಮಿಯ ಈ ಒಂದು ಬದಿನಲ್ಲಿ ಕೂತ್ಕೊಳ್ಳೋದೇ ಆಗೋಯ್ತು ನೋಡಪ್ಪ ನಮ್ ಜೀವನ. ಈಗ ನೀನ್ ಹೇಳ್ದಂಗೆ ಒಂದ ಎರಡು ಮಳೆ ಆಗ್ಬಿಟ್ಟಿದ್ರೆ ಅಣ್ಣ, ಒಂದ ವಾತಾವರಣ ಸ್ವಲ್ಪ ತಣ್ಣಗಾಗೋದು, ಜೊತೆಗೆ ನಮ್ ಭೂಮಿನ ಒಂದೆರಡು ಹುಕ್ಕನ್ನ ನಾವು ಉತ್ಕೊಂಡಿದ್ರೆ ಮುಂದಿನ ಬೆಳೆ ಬೆಳ್ಕೊಳಕ್ ಅನುಕೂಲ ಆಗೋದು ಅಂತ ಹೇಳಿ ಅಂತ. ನಮ್ ಕೃಷಿ ಕೆಲ್ಸಕ್ಕೆಲ್ಲ ಹುಮ್ಮಸ್ ಬಂದಂಗ ಆಗದಪ್ಪ. ಜೊತೆಗೆ ಈಗ ನೋಡು, ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಗೋಡು ಪಾಡೆಲ್ಲ ಒಡ್ಸ್ಕೊಂಡು ಅವನ ಒಂಚೂರು ಹಂಡ್ಕೊಂಡು ಇಡೀ ಒಂಚೂರು ಭೂಮಿನ ಹಸನ ಮಾಡ್ಕೊಂಡು ಮುಂದಿನ ಬೆಳೆಗೆ ತಯಾರು ಮಾಡ್ಕೋಬಹುದಾಗಿತ್ತು. ಈ ಬಿಸಿಲು ಜಳ ತಪ್ಪಿಸದೆ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ ನೋಡಪ್ಪ, ದೊಡ್ಡ ತೊಂದರೆ ಆಗ್ಬಿಟ್ಟೈತೆ ಶಂಕರಣ. ಅದಕ್ಕೆ ಈಗ ಈಗ ಮೀನಕ್ಕಂತ ನೋಡು, ಬಿಸಿಲು ಅಂತ ಅನ್ಕೊಂಡು ಒಳಗೆ ಇದ್ದು ಇದ್ದು ಬೆಳಗಾಗ ಹೋಗ್ಬಿಟ್ಟಾಳೆ. ನಮ್ಗೂ ಹೊರಗೆ ಹೋಗಕ್ಕಾಯ್ತಲ್ಲ ಬಿಡು, ಅವರ ಪ್ರಶ್ನೆ. ಒಂದು ಮಜ್ಜಿಗೆಲ್ಲ ಒಂದಿಷ್ಟು ಒಂದು ಗುಕ್ ಅನ್ನ ಉಂಡ್ಬಿಟ್ಟೆ ಅಂತ ಅಂತ ಅಂದ್ರೆ ಆ ನಿದ್ದು ಬತ್ತವೆ ಶಂಕರಣ, ಅದೆಲ್ಲಿರ್ತವ ಕಣೆ, ಯಾಕಂದ್ರೆ ರಾತ್ರಿ ಮಾಡ್ರಕ್ಲು ಅಲ್ಲ ನಿದ್ದೆ. ಒಳ್ಳೆ ನಿದ್ದೆ ಕಣ್ ಶಂಕರಣ, ಬಾಗಲ್ ತಗೋಬಿಟ್ಟು ಒಂದು ಬೆಡ್ಶೀಟ್ ಹಾಸ್ಕೊಬಿಟ್ಟು ಮಲಕೋಬಿಟ ಅಂತ ಅಂತ ಅಂತ ಅಂದ್ರೆ ಸಾಯಂಕಾಲ ಆಗದೆ ಗೊತ್ತಾಗ್ಲಿಲ್ಲ ನಂಗೆ. ಅಂದ್ರೆ ಈ ಒಂದು ಬಿಸಿಗೆ ಏನು ಅನ್ನ ಮತ್ತೆ ಮಜ್ಜಿಗೆ ತಿನ್ಬಿಡ್ತೀವಲ್ಲ, ಅದ್ರ ಜೊತೆಗೆ ತಣ್ಣಗ್ ಅಂಬ್ಲಿ ಅಂಬ್ಲಿ ಗೋಸಿ ಮಜ್ಜಿಗೆ ಬಿಟ್ಕೊಂಡು ಕುಡಿದ್ರುವೆ, ಏನ್ ಚೆನ್ನಾಗಿ ಮೇಲೊಂಚು ಬೆಣ್ಣೆ ಬೇಡ ಅಂತೀಯ. ಆಮೇಲೆ ರಾತ್ರಿ ಹೊತ್ತು ಯಾಕೆ ನಿದ್ದೆ ಬರಕಲ್ಲ ಅಂತಂದ್ರೆ ಈ ಕಾವ್ ಇರ್ತದಲ್ಲಪ್ಪ, ಆ ಕಾವು ಸೀದಾ ಮನೆ ಒಳಗೆ ಬಂದ್ಬಿಡ್ತದೆ, ಮನೆ ಕಳಕ್ ಹಾಕಲ್ಲ, ಎದ್ ಕೂರಕ್ ಹಾಕಲ್ಲ, ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟೈತೆ ನೋಡು. ಆಮೇಲೆ ಪ್ರಶ್ನೆ ಅಲ್ಲ, ಎಷ್ಟೊತ್ತಪ್ಪ ಎಷ್ಟೊತ್ತು ಎರಡ್ ನಿಮಿಷ ಬಿಸಿ, ಎರಡ್ ನಿಮಿಷ ಬಿಸಿ, ಮೂರನೇ ನಿಮಿಷಕ್ಕೆ ಮತ್ತೆ ಬಿಸಿ ಗಾಳಿ ಶುರುವಾಗ್ತಿರ್ತದೆ. ಹಾಕೊಂಡೆ ಅಂದ್ರೆ ಶಂಕರಣ್ಣ ಬೆಳಗ್ಗೆ ಹೊತ್ತಿನ ನನಗೆ ಏನೇನೋ ಆಗಿರ್ತದೆ. ಅಲ್ಲ ಸ್ಟಾರ್ಟಿಂಗ್ ನಿಂಗೆ ಶುರುವಾಗದೆ ಶೀತ ಆಯ್ತಾ, ಶೀತದಿಂದ ಶುರುವಾದ್ರೆ ಮತ್ತೆ ನಿನ್ನ ಮೂರ್ನಾಲ್ಕು ದಿನ ಮತ್ತೆ ಸುಧಾರಿಸ್ಕೊಳಕ್ಬೇಕಲ್ಲಪ್ಪ. ತಲೆ ಭಾರ ಆಗಿ ಬೆಳಗ್ಗೆ ಹೇಳಕ್ ಹಾಕಲ್ ನೋಡು, ಹಂಗಾಗ್ಬಿಡ್ತದೆ ನನಗೆ ತಲೆ ಮೇಲೆ ಏನೋ ಕೂತಿತ್ತೇನೋ ಅಂತ ಅನಿಸ್ತದೆ. ಆಮೇಲೆ ಈಗ ನೋಡು ಈ ವಿಚಾರ ಮಾತಾಡ್ತಾ ಮಾತಾಡ್ತಾ ಅಣ್ಣ, ಈಗ ಈ ಟೈಮಲ್ಲಾದ್ರೂ ನಾವು ಒಂಚೂರು ಏನಾದ್ರೂ ಬೇರೆ ಏನಾದ್ರು ಅಲ್ಪ ಸ್ವಲ್ಪ ನೀರಿಟ್ಕೊಂಡು ಏನಾದ್ರು ಮಾಡ್ಬೋದಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಬತ್ತಾ ಬತ್ತಾ ನೋಡು ನಮ್ಗೆ ಮಳೆಗಾಲದಲ್ಲಿ ಕೆಲವೊಂದು ತರಕಾರಿಗೆ ಸಿಕ್ಕಾಬಟ್ಟೆ ಡಿಮ್ಯಾಂಡು ರೇಟ್ ಆಗ್ಬಿಡ್ತದೆ. ಅದಕ್ಕೆ ನಾವು ಈಗಲೇ ಒಂದ್ ಸ್ವಲ್ಪ ಏನಾದ್ರು ಪಿಲಾನ್ ಗಿಲಾನ್ ಮಾಡ್ಕೊಂಡು ಒಸಿ ನೀರಿರೋ ಜಾಗದಲ್ಲಿ ತೋಟದಲ್ಲಿ ಸ್ವಲ್ಪ ನೆರಳಿರೋ ಜಾಗದಲ್ಲಿ ಏನಾದ್ರು ಒಂಚೂರು ತರಕಾರಿ ಪರಕಾರಿ ಬೆಳ್ಕೊಂಡಿದ್ರೆ ಅಥವಾ ಏನು ಈ ಬಳ್ಳಿ ತರಕಾರಿ ಅವಲ್ಲ ಅವನು ಹಾಕಂದ್ರೆ ಅನುಕೂಲ ಆಗದೇನೋ ಅಂತ ಅನಿಸ್ತಾ ಇದ್ದಪ್ಪ. ನೀನು ಸ್ವಲ್ಪ ಯೋಚನೆ ಒಳ್ಳೆ ಯೋಚನೆ ಮಾಡಿದ್ಯಾ ಇಲ್ಲ ಅಂತ ಅಲ್ಲ, ಮೊದ್ಲೇ ಮಾಡ್ಬೇಕಾಯ್ತು ಕಂಚಕರ್ಣ. ಯಾಕೆ ಅಂತ ಹೇಳ್ತೀನಿ ಕೇಳು, ಈಗ ನೋಡು ಈಗ ಒಳ್ಳೆ ಬೇಸಿಗೆ ನೋಡಪ್ಪ, ಈ ಬೇಸಿಗೆ ಟೈಮಲ್ಲಿ ಈ ಕಾರ್ಯಕ್ರಮಗಳು ಜಾಸ್ತಿ, ನಾಮಕರಣ ಆಯ್ತವೆ, ಗೃಹ ಪ್ರವೇಶ ಆಯ್ತವೆ, ಮದುವೆ ಇರ್ತವ, ಈ ಟೈಮಲ್ಲಿ ತರಕಾರಿಗೆಲ್ಲವ ಒಳ್ಳೆ ಡಿಮ್ಯಾಂಡ್ ಇರ್ತದೆ. ಒಳ್ಳೆ ಡಿಮ್ಯಾಂಡ್ ಇರ್ತದ ಈ ಟೈಮಿಗೆ ನಮ್ಗೆ ಸಿಗಂಗ್ ಹಾಕಬೇಕು. ಅಂದ್ರೆ ನಾನು ಚಳಿಗಾಲದಲ್ಲ ಹಾಕಬಿಟ್ಟಿದ್ರೆ ಇಷ್ಟು ಕೈ ಸಿಗೋದು. ಚಳಿಗಾಲದ ಏನ್ ಮುಗಿತೈತೆ ಅನ್ವಾಗ, ಶಿವರಾತ್ರಿ ಮುಗಿತೈತೆ ಅನ್ವಾಗ, ಶಿವರಾತ್ರಿ ಮುಗಿದೊಂದು ವಾರಕ್ಕೆ ನಾವು ನಾಟಿ ಮಾಡಂಗಿರ್ಬೇಕು. ಮೆಣಸಿನ ಗಿಡ ಆಗ್ಲಿ, ಟೊಮೆಟೊ ಆಗ್ಲಿ, ಕೋಸ ಆಗ್ಲಿ, ಬೆಂಡೆಕಾಯಿ ಆಗ್ಲಿ, ಇಂಥವೆಲ್ಲ ಮಾಡ್ಕೊಬಿಟ್ರೆ ಅವೆಲ್ಲ ಒಂದು 50-60 ದಿವಸಕ್ಕೆ ಬಂದ್ಬಿಡ್ತವೆ. ಅದೇ ಅದೇ ಈ ಟೈಮಲ್ಲಿ ನಮಗೆ ಫಸಲ ಕೈ ಸಿಗೋದು ಅಂತ ಬಂದ್ಬಿಡ್ತವೆ. ನೀನ್ ಇವಾಗ ಏನಾದ್ರೂ ಹಾಕ್ದ ನಿನ್ ಕೆಟ್ಟೆ ಅಂತವ. ಅಲ್ಲ ಅದು ಇನ್ನ ಸಿಗೋದ್ರ ಕಡೆ ನನಗೆ ಮಳೆ ಬಂದ್ಬಿಡ್ತದೆ, ಇನ್ನೇನು ಹೂವಾಗ ಟೈಮಲ್ಲಿ ಉದುರುತ್ತವೆ ಅಥವಾ ಈ ಚಕಲ ಇಂತ ಸಮಸ್ಯೆ ಆಗ್ಬೋದು ಅಂತೀಯ. ಟೊಮೆಟೊ ಇರ್ತವೆ ಅಂತ ಇಟ್ಕ, ಅದ್ರ ಮೇಲೆ ಆನೆಕಲ್ ಗಿನಕಲ್ ಬಿದ್ದೋದ್ಲೆಕ್ವೆ ಕರ್ಗೋಗ್ಬಿಡ್ತವೆ. ಆಯ್ತಾ, ನಿನ್ ಸೊಪ್ಪು ಬೆಳೆಯಕ್ ಹಾಕಲ್ಲ, ಈಗ ಈಗ ಹಾಕಿ 15 ದಿವಸ ಸೊಪ್ಪು ಬರ್ತದೆ, 15 ದಿವಸಕ್ಕೆ ಮಳೆ ಬರ್ದಂಗಿರ್ತದೆ. ಮಳೆ ಬಂದ್ಬಿಟ್ರೆ ಅಲ್ಲಿಗೆ ಮುಗಿತು ಅದ್ರ ಕತೆ. ಮಳೆ ಒಂದ್ಸರಿ ಬಂತು ಅಂತ ಅಂತ ಅಂದ್ರೆ ಅಲ್ಲಿ ಕತೆ ಮುಗಿದೋಯ್ತದೆ. ಆ ಕತೆ ಮುಗಿದ್ಬಿಟ್ರೆ ನಿನ್ ಸೊಪ್ಪು ಕುಯ್ಯಂಗೂ ಇಲ್ಲ, ಬಿಡಂಗೂ ಇಲ್ಲ. ಅಲ್ಲ ಆ ಪಾಟಿ ಮಳೆ ಏನಾದ್ರು ಮೇಲ್ಗಡೆ ಬಿತ್ತು ಅಂದ್ರೆ ಸೊಪ್ಪು ಏನಾದ್ರು ನಿಲ್ತದ, ಮಂಕ ಬಿಡ್ತದೆ. ಆಯ್ತಾ, ಅದ್ರ ಮೇಲೆ ಹೊಸಿ ಮಣ್ಣು ಬೀಳ್ತದ, ಏನ್ ಕತೆ ಈಗ. ಅಲ್ಲಿಗೆ ಅದು ನಾನು ಹಾಕಿದ್ದು ವೇಸ್ಟ್ ಆದ್ಲಕ್ವೆ ಅಲ್ವಾ, ಕಾಸ್ ಕೈಗೆ ಬರಕ್ಕಿಲ್ಲ ಬಿಡು ಮತ್ತೆ. ಅಲ್ಲ ಈಗ ಕಾಸ್ ಬರೋದ್ ಹೋಲಿ ದುಃಖ ಸಹಿಸೋರ್ ಯಾರವ? ನೀನೇನೋ ದುಡ್ಡು ಕೊಡ್ತೀಯ, ಹೆಂಗ ನಮ್ಮನ್ನ ಒಂಚೂರು ನೋಡ್ಕತಿಯ, ದುಃಖ ಸಹಿಸೋರ್ ಯಾರವ? ಅದಕ್ಕೆ ಈಗ ಬೇರೆ ಇನ್ನೇನು ಪ್ಲಾನ್ ಮಾಡಬಹುದು ಅಂತ ಅಣ್ಣ. ಪ್ಲಾನ್ ಅಂತ ಅಂದ್ರೆ ಶಂಕರಣ್ಣ, ಮಾಡಕ್ ಬೇಕಾದಷ್ಟು ಕೆಲ್ಸಗಳವೆ, ಮಾಡೋ ಕೆಲ್ಸ ಅಂತಗಳು ಬೇಕಾದಷ್ಟವೆ. ಯೋಚನೆ ಮಾಡ್ಕೋಬೇಕು, ತಿಳ್ಕೋಬೇಕು ಈ ಟೈಮಲ್ಲಿ ಏನ್ ಮಾಡಬಹುದು. ನೋಡಪ್ಪ ಇಷ್ಟೆಲ್ಲ ಬಿಸಿಲಾಯ್ತಲ್ಲ ಮಾಡೋ, ಈಗ ಈಗ ಮೀನಕ್ಕ ಸಂಡಿಗೆ ಮಾಡ್ತಾಳೆ, ಏನ್ ಮಾಡೋಣ? ಇಲ್ಲ ಏನು ಮಾಡಕ್ಕಾಗಲ್ಲ, ಅವಳಿಗೆ ಅಕ್ಕಿ ಏನಾದ್ರು ರುಬ್ಬಿಸ್ಕೊಂಡ್ ಕೊಡಬಹುದು ಅಷ್ಟೇ. ಮಾಡಕ್ಕಾಗಲ್ಲ ಅಂತ ಅಲ್ಲ, ನೀವು ಅದೆಂತ ಮಾರ್ಕೆಟಿಂಗ್ ಅಂತಾರಲ್ಲ, ಜಾಸ್ತಿ ಪ್ರಮಾಣದಲ್ಲಿ ನಾವು ಹಳ್ಳಿ ಹೆಣ್ಮಕ್ಳೆಲ್ಲ ಸೇರಿ ಮಾಡ್ತೀವಿ, ಇಬ್ರು ಅದ್ರ ಮಾರಾಟದ ವ್ಯವಸ್ಥೆ ಮಾಡ್ಕೊಟ್ರೆ ಆಯ್ತಪ್ಪ. ಅದು ಮಾಡಲ್ಲ, ಈಗ ಮಾಡೋದು ಅಂದ್ರೆ ಶಂಕರಣ್ಣ ಬರೀ ಮಾಡೋದನ್ನೇ ಮಾಡೋದಲ್ಲ, ಏನಾರ ಒಂದಷ್ಟು ಭಿನ್ನವಾಗಿ ಮಾಡೋದ ಅಂತ ಅನ್ಕೊಂಡು ಶುರು ಮಾಡ್ಕೊಂಡಿದ್ದೀನಿ ನೋಡ್ ನಾನು. ಏನಪ್ಪ ಏನ್ ಶುರು ಮಾಡಿದ್ದೀಯಲ್ಲ, ಈ ಬಾಳೆಕಾಯಿ ಐತಲ್ಲಪ್ಪ, ಈ ಬಾಳೆಕಾಯಿನ ಹಿಟ್ಟಿಗೆ ಒಳ್ಳೆ ಬೇಡಿಕೆ ಬಂದ್ಬಿಟ್ಟೈತಿ ಈಗ. ಹೌದು, ನಾನು ಕೇಳಿದ್ದೆ ಮೊನ್ನೆ ರೇಡಿಯೋದಲ್ಲಿ, ಒಳ್ಳೆ ಬೇಡಿಕೆ ಅಂತ ಅಂತ ಅಂತ ಅದು ಬಾರಿ ಏನೋ ಅಂತ. ಯಾಕಂದ್ರಪ್ಪ ಅದ್ರಲ್ಲಿ ವಿಟಮಿನ್ಸ್ ಎಲ್ಲ ತುಂಬಾ ಇರ್ತದಂತೆ ಸಂಕ್ರಣ. ಬಾಳೆಕಾಯಿ ಹಿಟ್ಟು ಇರ್ತದಲ್ಲ, ಅದ್ರಲ್ಲಿ ಬಾರಿ ಪೊಟಾಶಿಯಮ್, ಕಬ್ಬಿಣ, ಕ್ಯಾಲ್ಸಿಯಂ, ವಿಟಮಿನ್ ಎ, ವಿಟಮಿನ್ ಸಿ ಇವೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಇರ್ತವಂತೆ. ಇವೆಲ್ಲವ ನಮಗೆ ಸಿಗ್ತಾ ಇಲ್ಲ ಈಗ ಅಂತ ಅಂದ್ರೆ, ನಾವು ವೈವಿಧ್ಯಪೂರ್ಣವಾದಂತ ಆಹಾರ ತಿಂತ ಇಲ್ವಲ್ಲ ಶಂಕರಣ್ಣ. ತಿಂದ್ರೂ ಅದ್ರ ಗುಣಮಟ್ಟ ಬಾರಿ ಕಡಿಮೆ ಇರ್ತದೆ, ಹಂಗಾಗಿ ಇವೆಲ್ಲ ಜಾಸ್ತಿ ಇರ್ತವೆ ಅಂತ ಹೇಳ್ಬಿಟ್ಟು ಈಗ ಅದ್ರ ಪುಡಿ ಮಾಡಕ್ ನಿಂತವ್ರೆ. ಅಂದ್ರೆ ಈಗ ಬಾಳೆಕಾಯಿಯ ಪುಡಿ ಮಾಡೋದು ಅಂತ ನೀನ್ ಹೇಳ್ತೀರಾ, ಮೌಲ್ಯವರ್ಧನೆ ಮಾಡೋದು ನೋಡು. ಈಗ ಮೀನಕ ಸರಿಯಾಗಿ ಹೇಳಿದ್ಲು. ಆಮೇಲೆ ಅದ್ರಲ್ಲಿ ಈ ನಾರಿನಂಶ ಬಾರಿ ಚೆನ್ನಾಗಿರ್ತದೆ ಕಂಚಕರ್ಣ. ಎಷ್ಟಿರುತ್ತಂತೆ ಅದು, ಎಷ್ಟಿರುತ್ತೆ ಏನೋ ಅಂತ ಗೊತ್ತಿಲ್ಲ, ಒಟ್ಟಿಗೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳೋರದನ್ನ. ಅದು ಈ ಜೀರ್ಣಕ್ರಿಯೆ ಸರಾಗ ಆಗಕ್ಕೆ, ಆಮೇಲೆ ಈ ಮಲಬದ್ಧತೆ ಗಿಲಬದ್ಧತೆ ಆಗದಂಗೆ, ಈ ಸಂಡಾಸ ಮಾಡ್ಲಿಕ್ಕೆ ಇಂಥವಕ್ಕೆಲ್ಲ ಬಾರಿ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ ಜಾಸ್ತಿ ಬಳಕೆ ಮಾಡಕ್ಕೆ ಪ್ರಾರಂಭ ಮಾಡವ್ರೆ. ಬಾಳೆಕಾಯಿ ಪುಡಿಯ, ಬಾಳೆಕಾಯಿ ಪುಡಿಯ. ಆಮೇಲೆ ಇದು ರಕ್ತದಲ್ಲಿ ಸಕ್ಕರೆ ಈಗ ಮಟ್ಟ ಇರ್ತದಲ್ಲ, ಅದನ್ನ ಸ್ಥಿರ ಆಗಿರಂಗ್ ನೋಡ್ಕೊತದೆ. ಒಂದೇ ತರ ಒಂದೇ ಲೆವೆಲ್ ಅಲ್ಲಿ ಇರಂಗೆ, ಒಂದೇ ಲೆವೆಲ್ ಅಲ್ಲಿ ಹೆಚ್ಚು ಆಗ್ಬಾರ್ದು, ಅದು ಕಡಿಮೆನೂ ಆಗ್ಬಾರ್ದು. ಶುಗರ್ ಪೇಷಂಟ್ ಗಳಿಗೆ ಒಳ್ಳೇದು ಅನ್ಸುತ್ತಂಗಾರೆ. ಆಮೇಲೆ ಈಗ ಜಾಸ್ತಿ ಸ್ಥೂಲಕಾಯಿ ಇರ್ತದಪ್ಪ, ಜಾಸ್ತಿ ಯಾರು ತೂಕ ಅಂತಾರ, ಸ್ವಲ್ಪ ತೂಕ ಕಡಿಮೆ ಮಾಡ್ಕೊಳಕ್ಕೆ ಇಂಥದ್ಕೆಲ್ಲವ ಅನುಕೂಲ ಅಂತ ಹೇಳ್ಬಿಟ್ಟು ಕಂಡಿಡಿದವ್ರೆ ವಿಜ್ಞಾನಿಗಳೆಲ್ಲವ. ಅದಕ್ಕೆ ಈಗ ನೋಡು ಅಷ್ಟೆಲ್ಲ ಬಾಳೆ ಹಾಕೊಂಡಿದ್ವಿ ನಾವು. ಆಮೇಲೆ ಬಾಳೆಗೇನು ಯಾವಾಗ್ಲೂ ಒಂದೇ ತರ ರೇಟ್ ಇರಕ್ಕಲ್ಲ, ಈಗೇನೋ ಐತೆ ಬಿಡು ಆಯ್ತಾ. ಆದ್ರೆ ಈ ಬಿಸಿಲೈತಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ಬಾಳೆ ಪುಡಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಬಿಟ್ಟು ಮೊನ್ನೆ ಪ್ರೇರಣೆಯಿಂದ ನಾನು ಶುರು ಮಾಡ್ಕೊಂಡಿದ್ದೀನಿ. ಅಲ್ಲ, ಇದು ಪ್ರೋಸೆಸ್ ಹೆಂಗ್ ಮಾಡ್ತೀಯ, ಯಾವ ತರ ಮಾಡ್ತೀಯ, ನೀನ್ ಒಳ್ಳೊಳ್ಳೆ ಹೊಸ ಹೊಸ ವಿಚಾರವ ನೀ ಶುರು ಹಚ್ಕೊಬಿಟ್ಟು ಇವಾಗ ಹೇಳ್ತಿದ್ದೀಯಲ್ಲ ಅಣ್ಣಯ್ಯ. ನಾನು ಏನು ಅಂದ್ರೆ ಶಂಕರಣ್ಣ, ಈಗ ನಾನ್ ಮಾಡೋದ್ ಸರಿಯಾಗಿರ್ಬೇಕಲ್ಲಪ್ಪ. ನಾನ್ ಮಾಡೋದೇ ಅವ್ರ ಹೆಚ್ಚು ಕಮ್ಮಿ ಆಗಿ ನಿನಗೆ ಹೇಳ್ಬಿಟ್ಟು ನೀನ್ ಅರ್ಧಂಬರ್ಧ ಮಾಡಿ ಇನ್ನೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅದಕ್ಕೆ ಪ್ರಯೋಗ ವರ್ಷ ಬೈಕ್ ಅಂತಿರ್ತೀಯ. ಏನಿಲ್ಲ ತಗ, ಈಗ ನನ್ ಕೈ ಕೈ ಸುಟ್ರೆ ನೀನ್ ಬಿಡ್ತೀಯ ಅಥವಾ ನಿನ್ ಕೈ ಸುಟ್ರೆ ನಾ ಬಿಡ್ತೀನಾ? ಅವೇ ಇಬ್ರು ಸೇರ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತದೆ. ಈಗ ಅದೇನೋ ಹೇಳ್ತಿದ್ದಲ್ಲ ಬಾಳೆಕಾಯಿ ಪುಡಿದು, ಅದು ನಂಗೆ ಒಂಚೂರು ಹೇಳಿ ಒಂಚೂರ. ಬಾಳೆಕಾಯಿ ಪುಡಿ ಅಂದ್ರೆ ಏನು ಇಲ್ಲ ಶಂಕರಣ್ಣ, ಈ ಚೆನ್ನಾಗಿ ಬಲ್ತಿರ್ತಲ್ವಪ್ಪ, ಚೆನ್ನಾಗಿ ಬಲ್ತಿರ್ತಾವ ಹಣ್ಣಿಗೆ ಬರಂತ ಅವ ಕುಯ್ಕೊಬಿಡೋದು. ಕುಯ್ಕೊಂಡು ಸಿಪ್ಪೆ ಸುಲಿಯೋದು, ಅದ್ರದ ಸ್ವಲ್ಪ ಕಷ್ಟ ಆಯ್ತದೆ ಆದ್ರೂ ಸುಲಿಯೋದು. ಅಂದ್ರೆ ಹಂಟ್ಕಂದಂಗೆ ಇರ್ತದೆ, ಬಿಡಕಲ್ವಲ್ಲ ಬಿಡಕಲ್ ಈಗ ಹಣ್ಣಾದಾಗ ಬಿಡ್ತದಲ್ಲ ಅಷ್ಟು ಈಸಿಯಾಗಿ ಬಿಡಕಲ್ಲ. ಹಂಗಾಗಿ ಅದು ಸಿಪ್ಪೆ ಸುಲಿಯೋದು, ಸಿಪ್ಪೆ ಸುಲಿದ್ಬಿಟ್ಟು ಅದ ಸಣ್ಣ ಪೀಸ್ ಮಾಡ್ಬೇಕಲ್ಲ. ಸಣ್ಣ ಸಣ್ಣ ಪೀಸ್ ಅಂದ್ರೆ ಚಿಪ್ಸ್ ಗೆ ಆಲೂಗಡ್ಡೆ ಚಿಪ್ಸ್ ಮಾಡಿದಾಗ ಪೀಸ್ ಮಾಡ್ತಾರೆ, ಸಣ್ಣ ಸಣ್ಣ ಸಣ್ಣ ಸಣ್ಣಗೆ ಮಾಡ್ಬಿಡೋದು. ಅದು ಇಷ್ಟೊಂದು ಬಿಸಿಲಾಯ್ತಲ್ಲ, ಆ ಬಿಸಿಲಲ್ಲಿ ಒಣಗಿಸ್ಬಿಡೋದು. ಏನ್ ಎರಡು ದಿವಸ ಒಣಗಿಸಿದ್ರೆ ಸಾಕು ಶಂಕರ, ಎರಡು ದಿವಸ ಅದು ಒಣಗ್ಲಿಲ್ವಾ, ಮೂರು ದಿವಸ ಜಾಸ್ತಿ ಅಂತ ಅಂದ್ರೆ ಮೂರು ದಿವಸಕ್ಕೆ ಒಣಕೊಬಿಡೋದ. ಚೆನ್ನಾಗಿ ಒಣಗಿಸ್ಕೊಂಡು ಅದ ಮಿಲ್ನಾರು ಮಾಡಿಸು, ಇಲ್ಲ ಮನೇಲಿ ಮಿಕ್ಸಿ ಇದ್ದೇ ಇರ್ತಾವ, ಮಿಕ್ಸಿಗೆ ಹಾಕೊಂಡು ತಿರುಕ. ಆಯ್ತಾ? ಅಂದ್ರೆ ಪುಡಿ ಮಾಡಿ ಮಡಿಕೊಳ್ಳೋದು ಹೆಂಗೆ ಅಂತ ಹೇಳ್ತಿದ್ಯಾ? ಪುಡಿ ಮಾಡ್ಕೊಬಿಡೋದು, ಅದ್ ಮಾಡಿದ್ರೆ ಬಾಳೆಕಾಯಿ ಪುಡಿ ರೆಡಿ ಆಗೋಯ್ತು. ಅಲ್ಲ ಬರೀ ಬಾಳೆಕಾಯಿ ಮಾತ್ರ, ಅದಕ್ಕೆ ಇನ್ನೇನಾದ್ರು ಬೇರೆ ಅವು ಏನಾದ್ರು ಹಾಕ್ಬೇಕು? ಏನು ಹಾಕದ್ ಬೇಡ. ಇದು ನೋಡು ಇದ್ ಹೆಂಗೆ ಅಂತ ಅಂದ್ರೆ, ಈಗ ಅಕ್ಕಿ ಇಟ್ಟು, ಮೈದಾ ಇಟ್ಟು, ಕಡಲೆ ಇಟ್ಟು, ಇವೆಲ್ಲ ಇರ್ತಾವಲ್ಲ ಬಾಳೆಕಾಯಿ ಇಟ್ಟು, ಹಂಗೆ ಇದು ಬಾಳೆಕಾಯಿ ಇಟ್ಟು. ಅಂದ್ರೆ ನಾವು ಮೈದಾ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಕಡಲೆ ಹಿಟ್ಟು ಹೆಂಗೆ ನಾವು ಬೇರೆ ಬೇರೆ ಪದಾರ್ಥ ಮಾಡಕ್ ಬಳಸ್ತೀವಿ, ಹಂಗೆ ಇದನ್ನು ಬಳಸ್ಬೋದು. ಇದನ್ನು ಬಳಸ್ಬೋದು, ಪೂರ್ಣ ಪ್ರಮಾಣದಲ್ಲಿ ಬಳಸಕ್ ಆಗಲ್ಲ. ಈಗ ನೋಡು ಬೇರೆ ಹಿಟ್ಟುಗಳೆಲ್ಲವ ಅವೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಶಂಕರಣ್ಣ. ಆಮೇಲೆ ಅದ್ರ ಗುಣಮಟ್ಟ ಹೆಂಗಿರುತ್ತೆ ಅಂತ ಯಾರಿಗೆ ಗೊತ್ತಪ್ಪ? ಗೊತ್ತಿಲ್ಲ. ಈಗ ನಾವು ಕಡಲೆ ಹಿಟ್ಟು ಅಂತ ತತ್ತಿವಿ, ಅದಕ್ಕೇನೇನೇನೋ ಮಿಕ್ಸ್ ಮಾಡಿರ್ತಾರಂತೆ, ಜೋಳ ಮಿಕ್ಸ್ ಮಾಡಿರ್ತಾರಂತೆ, ಬಟಾಣಿ ಮಿಕ್ಸ್ ಮಾಡಿರ್ತಾರಂತೆ ಅಂತ ಹೇಳೋದು. ನಾವೇನ್ ನೋಡಿಲ್ಲ, ಆದ್ರೂ ಅದನ್ನ ಬಳಸಿರೋರು ಮತ್ತೆ ನೋಡಿರೋರು ಕೆಲವ್ರು ಇರ್ತಾರಲ್ಲ. ಏನ್ ಗೊತ್ತಾ, ಅಣ್ಣ ಹೇಳ್ತಿರೋದು ದಿಟ್ಟವಾಗ್ಲೂ ಚೆನ್ನಾಗೈತೆ. ಈಗ ಏನ್ ಮಿಕ್ಸ್ ಮಾಡಿರ್ತಾರೆ ಕಂಡೋರ್ಯಾರು, ನಾವು ಪೇಟೆಯಿಂದ ತತ್ತೀವಿ, ಕಲಿಸ್ತೀವಿ, ಮಾಡ್ತೀವಪ್ಪ. ಈ ಹಿಟ್ಟನ್ನ ಕಣ್ಣಾರೆ ನಮ್ ಕಣ್ಣ ಎದುರುಗಡೆನೆ ನಾವೇ ಮಾಡ್ಕೋತೀವ, ಒಳ್ಳೇದು ಪದಾರ್ಥ ನಮ್ ಕೈಲೇ ಇದ್ದ. ಅದು ಅದಕ್ಕೆ ಅಷ್ಟೊಂದು ಪೋಷಕಾಂಶ ಐತೆ ಅಂತ ಹೇಳ್ತಾವನಲ್ಲ ನೋಡಿ. ಕಾರಣಕ್ಕೆ ಈಗ ಇದು ನೋಡು, ಹೆಚ್ಚು ಕಮ್ಮಿ ಒಂದ್ 30% ವರ್ಗೂ ಮಿಕ್ಸ್ ಮಾಡಬಹುದು. ಒಂದ್ ಕೆಜಿ ಕಡಲೆ ಹಿಟ್ಟು ಅಂತ ಅಂತ ಅಂತ ತೆಗೆದ್ಬಿಡೋದು ಕಡಲೆ ಹಿಟ್ಟ, ಇನ್ನು 300 ಗ್ರಾಮ್ ಇದಕ್ಕ ಮಿಕ್ಸ್ ಮಾಡ್ಕೋಬಹುದು. ಬಾಳೆ ಹಿಟ್ಟು, ಬಾಳೆಕಾಯಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಚಪಾತಿ ಮಾಡಬಹುದು, ರೊಟ್ಟಿ ಮಾಡಬಹುದು, ಶಾವಿಗೆ ಮಾಡಬಹುದು, ಪೂರಿ ಮಾಡಬಹುದು, ನಿಪ್ಪಟ್ ಮಾಡಬಹುದು, ದೋಸೆ ಮಾಡಬಹುದು, ರೊಟ್ಟಿ ಮಾಡಬಹುದು. ಪುಡಿ ಇಟ್ಕೊಂಡು ಏನೇನು ಮಾಡ್ತೀಯೋ ಮಾಡಬಹುದು. ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಆ ಹಿಟ್ಟುಗಳಿಗೆ ಇದನ್ನ ಬೆರೆಸ್ಕೊಂಡು ಮಾಡ್ಕೋಬೇಕು ಅಂತ ಹೇಳ್ತೀಯ? ಹೌದು ಹೌದು, ಈ ತರ ಮಾಡ್ಕೊಳ್ಳೋದ್ರಿಂದ ಈಗ ಈಗ ಬೇಸ್ಕನಲ್ಲಿ ಕೆಲಸ ಆದಂಗ ಆಯ್ತದ ನಮ್ಗೆ. ಈ ಹಿಟ್ಟು ಒಂದಷ್ಟು ಮಾಡ್ಕೊಬಿಟ್ರೆ ಒಂದ್ 10 ಕೆಜಿ ಮಾಡಿ ಇಟ್ಕೋಬಿಟ್ರೆ ನಮ್ಗೆ ವರ್ಷ ಪೂರ್ತಿ ಆಯ್ತದಲ್ಲ ಶಂಕರಣ್ಣ. ಈಸಿಯಾಗಿ ಪೋಷಕಾಂಶ ಮನೇಲೆ ಸಿಗ್ತದಲ್ಲ. ಅಲ್ಲ ನೋಡೋ, ನಮ್ಗೆ ಯಾವ ಪಾಟಿ ನಾವು ಬಾಳೆ ಬೆಳ್ಕೊಂಡು ಬರೀ ಹಣ್ಣು ಮಾಡ್ಕೊಂಡು ತಿನ್ನದೇ ಮಾಡ್ತಿದ್ವಲ್ಲ, ಈ ಕಾಯಲ್ಲೂ ಹಿಂಗ್ ಪುಡಿ ಮಾಡ್ಕೊಂಡು ಬಳಸಬಹುದು ಅಂತ ವಿಚಾರವ ಬಹಳ ಚೆನ್ನಾಗಿ ತಿಳ್ಕೊ ಬಂದ ಅಣ್ಣಯ್ಯ. ಆಮೇಲೆ ಇನ್ನೊಂದು ಯೋಚನೆ ಮಾಡಿದೆ ಶಂಕರಣ್ಣ, ಈ ಹೆಂಗುವೆ ಮಕ್ಕಳು ಕೇಳ್ತಾ ಇರ್ತಲ್ಲಪ್ಪ, ಚಿಪ್ಸ್ ಮಾಡ್ಬಿಡೋದು ಅಂತ ಅನ್ಕೊಂಡು ಚಿಪ್ಸ್ ಮಾಡಿದೆ, ಕಾಯಲೆಯ ಬಳಕಾಯಿ ಚಿಪ್ಸ್ ಮಾಡಿದೆ. ಆಮೇಲೆ ಒಂದೇನಾಗಿತ್ತೆ ಚಿಪ್ಸ್ ಮಾಡೋದ ಅಂತ ತಂದಿಟ್ಟಿದ್ನ, ಬೆಳಕರದ ನೋತಿಗೆ ದ್ವಾರಣ ಆಗ್ಬಿಟ್ಟೈತೆ. ಓ ಅಂದ್ರೆ ತುಂಬಾ ಚೆನ್ನಾಗಿ ಬಲ್ದ್ಬಿಟ್ಟೈತೆ, ಚೆನ್ನಾಗಿ ಬಲ್ದ್ ಬಿಸಿಲು ಕಾವಿಗೆ ಬಣ್ಣ ಬಂತು ಅಂತ. ನಾನ್ ಬೇರೆ ನನ್ ಮಗಳಿಗೆ ಹೇಳಿದ್ನ, ಹೋಯ್ತಾ ಬತ್ತ ಚಿಪ್ಸು ಚಿಪ್ಸು ಅಂತ ಅಂತ. ಇದು ಒಳ್ಳೆ ಕತೆ ಆಯ್ತಲ್ಲಪ್ಪ, ಇದು ಬೇರೆ ದ್ವಾರಣ್ಣ ಆಗೈತಲ್ಲ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನನ್ ಮಗಳು ಬಿಡ್ಲೇ ಇಲ್ಲ. ಆಮೇಲೆ ಈಗ ಮಾಡ್ತೀಯೋ ಬಿಡ್ತೀಯೋ ಅಂತ ಅಂತ ಕೂತ್ಕೊಬಿಟ್ಲು. ಮತ್ತೆ ಇನ್ನೊಂದು ಗೊನೆ ಕಡ್ದ ಹೆಂಗೆ, ಎಲ್ಲಿ ಟೈಮ್ ಐತೆ ಶಂಕರಣ್ಣ? ಆಮೇಲೆ ಬಲ್ತಿರ್ಲಿಲ್ಲ ಗೊನೆಗಳು ಬೇರೆ, ಇದನ್ನೇ ನೋಡೋದ್ ಹೆಂಗಾಯ್ತದೆ ಅಂತ ಅನ್ಕೊಂಡು ಅದೇ ದ್ವಾರಣ್ಣನೆ ಒಂದ ಕಿತ್ಕೊಬಿಟ್ಟು ಒಂದ್ ಚುಪ್ಪ ಚಿಪ್ಸ್ ಮಾಡಿದೆ. ಏನ್ ಟೇಸ್ಟ್ ಅಂತೀಯ ಅದು? ಅಂದ್ರೆ ಈ ಆಗಿನ್ನು ಹಣ್ಣಾಗ ಬಂದೈತಲ್ಲ, ಒಂದ್ ಕಡೆ ಸಿಹಿ, ಈ ಎಣ್ಣೆ ಕರೆದಿರೋದು, ಒಂದ್ ಕಡೆ ಉಪ್ಪು, ಟೇಸ್ಟ್ ಚೆನ್ನಾಗಿರ್ತದೆ. ಇದೇ ಒಂಥರ ಡಿಫ್ರೆಂಟ್ ಆಗಿತ್ತು ಶಂಕರಣ್ಣ. ಬರೀ ಬಾಳೆಕಾಯಿನಲ್ಲಿ ಚಿಪ್ಸ್ ಮಾಡೋದಕ್ಕೆ ದ್ವಾರಣ್ಣಲ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಅನ್ಕೊಂಡು ಹೊಸ ಪ್ರಯೋಗ ಬಿಡ್ಲೇ ಇಲ್ಲ. ಅದ ರುಚಿಯಾಗಿತ್ತು ರುಚಿಯಾಗಿತ್ತು ಅಂತ ಅಂತ ಅನ್ಕೊಂಡು ಸ್ವೀಟ್ ಸ್ವೀಟ್ ಆಗದಲ್ಲ ಮಕ್ಳಿಗೆ ಸಿಹಿ ಅಂದ್ರೆ ಇಷ್ಟ ಅಲ್ಲ. ಮತ್ತೆ ಇನ್ನೊಂದ್ ಅಣ್ಣಯ್ಯ, ಬಾಳೆ ಹಣ್ಣಾಗ್ಬಿಟ್ರೆ ಅದ್ರಲ್ಲಿ ಬನ್ಸ್ ಮಾಡ್ಬೋದಲ್ಲ, ಚೆನ್ನಾಗಿರ್ತದೆ. ಹಿಟ್ಟು ಹಾಕ್ಬಿಟ್ಟು ಕಲ್ಸಿ ರಾತ್ರಿ ಕಲ್ಸಿಟ್ಬಿಡೋದು. ನಾನು ಒಂದಪ್ಪ ಮಾಡಿದ್ದೆ, ಚೆನ್ನಾಗ್ ಬಂದಿತ್ತು. ಪೊಚ್ಚ ಬಾಳೆಹಣ್ಣಲ್ಲಿ ಮಾಡಿದ್ದೆ. ಈಗ ಅಣ್ಣಯ್ಯ ಹೇಳ್ತಿರೋದ್ ನೋಡಿದ್ರೆ ಇದ್ರಲ್ಲೂ ಪ್ರಯತ್ನ ಮಾಡ್ಬೋದು ನಾವು. ಬೆಳಗಿನ ತಿಂಡಿಗೆ ಬಿಸಿ ಬಿಸಿ ಬನ್ನು ಕಾಯಿ ಚಟ್ನಿ ಚೆನ್ನಾಗಿರ್ತದೆ. ಇನ್ನೇನ್ ಪೂರಿ ತರನೇ ಇರ್ತದೆ, ಇನ್ನು ಸಾಫ್ಟ್ ಆಗಿ ಉಬ್ಕೊಂಡ್ ಬರ್ತದೆ. ನೀನು ಏನೇನೋ ಕಲ್ತಿದ್ಯಾ ಮೀನಕ್ಕ, ನೀನು ಹಿಂಗೆ ಯಾರು ಹೇಳ್ಬೇಕಾದ್ರೆ ಹೇಳ್ತೇವೆ ಹೊರತು ಮೊದ್ಲೇ ಹೊಸ ಹೇಳಣ್ಣ, ಇಲ್ಲ ಮಾಡ್ಕೊಂಡ್ಬಂದು ಕೊಡೋಣ ಅನ್ಕಲ್ವಲ್ಲಿ ನೀನ್ ಯಾಕೆ ಹಿಂಗಾಡ್ತಿ ನೀನು? ಈಗ ಮಾಡೋಣ ತಗೊಂಬತ್ತೆ. ಈಗ ನೋಡು ಅಣ್ಣಯ್ಯ ಒಳ್ಳೆ ವಿಚಾರಗಳು ಹೇಳ್ದ. ಈ ಬೇಸಿಗೆನಲ್ಲಿ ನಾನು ಏನೆಲ್ಲ ಮಾಡ್ಬೋದು, ಏನ್ ಸುಮ್ನೆ ಕೂತ್ಕೊಳ್ಳೋದಕ್ಕೆ ಅನ್ನೋದಕ್ಕೆ ಈಗ ನೋಡು, ನಂಗೆ ಈ ಇದೊಂದು ಐಡಿಯಾನೇ ಬರ್ಲಿಲ್ಲ ನಂಗೆ. ಈ ಬಾಳೆ ಕಾಯಿಯಲ್ಲೂ ಹಿಂಗೆ ಚಿಪ್ಸ್ ಮಾಡ್ಕೋಬಹುದು, ಬಾಳೆ ಪುಡಿನಲ್ಲಿ ಇಷ್ಟೊಂದು ಪೋಷಕಾಂಶ ಐತೆ ಅಂತವ, ಒಳ್ಳೆ ವಿಚಾರ ಹೇಳ್ದಣ್ಣ ನಂಗೆ. ಬೆಂಗಳೂರಲ್ಲೆಲ್ಲವ ಭಾರಿ ಡಿಮ್ಯಾಂಡ್ ಇದಕ್ಕೆ ಶಂಕರಣ್ಣ. ಹೌದಾ? ಎಷ್ಟು ಬೇಕಾದ್ರೂ ಮಾಡ್ಕೊಡಿ ಅಂತಾರೆ. ಯಾಕೆ ಅಂತಂದ್ರೆ ಅದ್ರಲ್ಲಿ ವಿಟಮಿನ್ಸ್ ಐತೆ, ವಿಟಮಿನ್ಸ್ ಇದೆ, ಮತ್ತೆ ಆರೋಗ್ಯದ ಇದರದ್ರಿಂದ ಭಾರಿ ಚೆನ್ನಾಗಿ ಓಡ್ತೈತೆ. ಈಗ ಅದಕ್ಕೆ ಬೇಕಾರೆ ಒಂದ್ 20 ಕೆಜಿ ಮಾಡ್ಬಿಟ್ಟು ಒಂದ್ 10 ಕೆಜಿ ಮನೆಗೆ ಇಟ್ಕೊಳ್ಳೋದು, ಆಗ್ಲೇ ಮೀನಕಾಯಿ ಹೇಳಿದ್ಲು ನೋಡು, ನಾವೀಗ ಮನೆಯಲ್ಲಿ ಮಾಡ್ಕೊಡ್ತೀವಿ, ನೀವೇನ್ ಮಾಡ್ತೀರಾ ಅನ್ನೋ ಹೊತ್ತಿಗೆ ಅದ ಮಾರಾಟ ಮಾಡಬಹುದು ಅಂತ ತಂದ್ಲು. ಈಗ ಈ ವಿಚಾರವಾಗೂ ನಾವು ಸಿ ಪಿಲ್ಲಾನೆಲ್ಲ ಮಾಡ್ಕಂದ್ರೆ ಈಗ ಮಾಡಿ ಇಟ್ಕೊಂಡ್ಬಿಟ್ಟು ನಮ್ದೇ ಆದ ಒಂದು ಹೆಸರಿಡದಪ್ಪ, ಅದಕ್ಕೆ ಹೆಸರಿಟ್ಕೊಂಡು ನಮ್ದೇ ಒಂದು ಬ್ರಾಂಡು ಅಂತಾರಲ್ಲ, ಅದ್ರಲ್ಲಿ ಬೇಕಾದ್ರೆ ಮಾರಾಟ ಮಾಡಬಹುದಲ್ವಾ? 100 ಗ್ರಾಮ್, 200 ಗ್ರಾಮ್, 1/2 ಕೆಜಿ, 1/2 ಕೆಜಿ ಒಂದ್ಸಲ ಮಾಡ್ಕೊಟ್ಟು ಚೆನ್ನಾಗೈತೆ ಅಂತಂದ್ರೆ, ಈಗ ನೀನ್ ಹೇಳ್ದಂಗೆ ಡಿಮ್ಯಾಂಡ್ ಡಿಮ್ಯಾಂಡು ಅಂತಂದಲ್ಲ ಪ್ಯಾಟಲ್ ಅಲ್ವಾ. ನನ್ನ ಹೆಸರು ಇಟ್ಬಿಟ್ಟಿದೀನಿ, ASM ಪ್ರಾಡಕ್ಟ್ಸ್, ಅಣ್ಣಯ್ಯ ಸಂಕ್ರಣ ಮೀನಕ್ಕ. ಅದು ಅದು ಅದು ಅಲ್ಲ, ಮೀನಕ್ಕನ ಹತ್ರ ನಾವು ಕಲ್ತ್ಕೊಳ್ಳೋದು ಸಾಕಷ್ಟು ಐತೆ. ಜೊತೆಗೆ ಇನ್ನೊಂದ್ ಏನ್ ಗೊತ್ತಾ ಮೀನಕ್ಕ, ನಾನು ಈ ಟೈಮ್ನಾಗೆ ಯಾಕದನ್ನ ಜಪ್ತಿ ಮಾಡಿದೆ ಅಂತಂದ್ರೆ, ನೋಡಿಗೆ ಬೇಸಿಗೆ ಟೈಮ್ ಅಲ್ವಾ, ಮಕ್ಳು ಮರಿಗೆಲ್ಲ ಪರೀಕ್ಷೆ ಎಲ್ಲ ಮುಗ್ದು ರಜಾ, ಊರಿಗೆ ಬಂದಿರ್ತಾರೆ, ಆ ನೆಪದಲ್ಲಿ ಅಪ್ಪ ಓದಿರು ಚಿಕ್ಕಪ್ಪ ದೊಡ್ಡಪ್ಪರೆಲ್ಲ ಸೇರಿರ್ತಾರ, ಇಂಥ ಟೈಮ್ನಾಗ ಅವ್ರಿಗೆ ಹೋಗಿ ರುಚಿ ಹತ್ತಿಸ್ಬಿಟ್ಟು ನೋಡಿ ಈಗ ಮಾರಾಟ ಮಾಡ್ಕೊಳಕ್ ಒಳ್ಳೆ ಟೈಮ್ ಆಯ್ತದಲ್ವಾ, ಎಲ್ರು ಕೈ ಸೇರಿಸ್ತಾರ ಅದಕ್ಕೆ ಅಲ್ವಾ. ಮತ್ತೆ ವಸ್ತು ಅಂದ್ರೆ ಎಲ್ರಿಗೂ ಒಂದ್ ರೀತಿ ಖುಷಿ ಅಲ್ವಾ, ಮಾಡೋಣ ಬಿಡು. ಅಂದ್ರೆ ನೀನೀಗ ಒಳ್ಳೆ ಬ್ರಾಂಡ್ಗೆ ಹೆಸರನ್ನು ಇಟ್ಬಿಟ್ಟೆ, ಹಣೆಯ ಅದನ್ನ ಮಾಡಿ ಮಾಡೋದು ಎಲ್ಲ ಎಷ್ಟು ಮಾಡ್ಬಿಟ್ಟವನ್ನ ಚಿಪ್ಸ್ ಇಂದು, ಮತ್ತೆ ಅದ್ರದ್ದು ಪುಡಿದು ಬಳಸ್ಬಿಟ್ಟವನೇ, ಹಂಗಾಗಿ ಈಗ ಏನು ತೊಂದ್ರೆ ಹಾಕಲ್ಲ ಅಂತ ಅನ್ಕೋತೀನಿ. ಈಗ ಹಣೆಯಿಂದ ಏನೈತೆ ಬಾಳೆಗೊನೆಗಳು ಅದ್ರಲ್ಲೇ ಹೋಗಿ ನಾವು ಮಾಡ್ಕೊಳ್ಳೋಣ. ಈಗ ನಮ್ದು ಇನ್ನೇನು ಇನ್ನೊಂದು 15 ತಿಂಗಳಲ್ಲಿ ಬಂದಾಗ ಏನ್ ಸದ್ಯಕ್ಕೆ ಏನ್ ಬಿಸಿಲಲ್ಲಿ ಕಡಿಮೆ ಆಗಂಗ್ ಕಾಣಕಲ್ಲ, ಚೆನ್ನಾಗಿ ಒಣಗಿಸ್ಕೊಂಡು ಪುಡಿಗಿಡಿ ಮಾಡ್ಬೋದು. ಅಣ್ಣಯ್ಯ ನೀನು ಒಳ್ಳೆ ವಿಚಾರವಾಗಿ ಹೇಳ್ದೆ, ಆದ್ರೆ ಎಲ್ಲ ಸುಮ್ನೆ ಹಿಂಗೆ ಕೂತ್ಕೊಳ್ಳೋದಕ್ಕೆ ಬನ್ನಿ ಅಲ್ಲ ಒಳಗಡೆ ಹೋಗೋಣ. ಮಾಡೋದ್ ಹಿಂಗೆ ಅಂತ ಹೇಳ್ಕೊಟ್ಟಿದೀನಪ್ಪ, ಮಾಡ್ಬೇಕಾಗಿರೋಲ್ ಇವಳು ಅಲ್ವಾ. ಈಗ ಅದಕ್ಕೆ ಆಗ್ಲೇ ಹೇಳ್ತಾ ಇದ್ಲು, ಬನ್ಸು ಮಾಡ್ಬೋದು ಹಣ್ಣಾಗಿರೋ ಬಾಳೆಹಣ್ಣಲ್ಲಿ ಅಂತಂತವ. ನೋಡ್ ಮೀನಕ್ಕ, ನೀನು ನಾಳೆ ನಾಡಿದ್ರಲ್ಲಿ ಏನ್ ಮಾಡ್ತೀವೋ ಗೊತ್ತಿಲ್ಲ, ಹಣೆ ಹೇಳ್ಕೊಟ್ಟವನಲ್ಲಿ ಚಿಪ್ಸ್ ಮಾಡೋದ, ದ್ವಾರನಲ್ಲಿ ಚಿಪ್ಸ್ ಮಾಡು ಆಯ್ತಾ. ಈಗ ರಾತ್ರಿ ಹಿಟ್ಟು ಕಲ್ಸಿಟ್ಬಿಟ್ಟು ಬೆಳಗ್ಗೆ ಬನ್ಸ್ ಮಾಡು. ಈಗ ನಮ್ಮನೆಯೊಳಗೆ ಹೇಳ್ತೀನಿ, ಒಳಗೆ ಹೋಗಿ ಮಜ್ಜಿಗೆ ಕುಡಿ ಅಂತ ಬನ್ನಿ. ಮತ್ತೆ ಇಬ್ರು ಬೆಳಗ್ಗೆ ತಿಂಡಿಗೆ ಬನ್ನಿ ಮತ್ತೆ ಇಲ್ಲಿಗೆ. ಇದುವರೆಗೆ ಹಳ್ಳಿ ಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಇಲ್ಲಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳಿ ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಂದಿ ಸಾಕಾಣಿಕೆ ಕುರಿತು ತರಬೇತಿ ನೀಡುವ ಮಾಹಿತಿಯನ್ನ ನೋಡೋಣ. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯು ಕೃಷಿಕರಿಗೆ ಹಾಗೂ ಆಸಕ್ತ ಸಾರ್ವಜನಿಕರಿಗೆ 3 ದಿನಗಳ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದು ಅದರ ವಿವರಗಳು ಹೀಗಿದೆ. ಮೊದಲನೇ ದಿನದ ತರಬೇತಿಯಲ್ಲಿ ಹಂದಿ ಸಾಕಾಣಿಕೆಯ ಅನುಕೂಲತೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ. ಹಂದಿ ತಳಿಗಳಲ್ಲಿನ ವೈವಿಧ್ಯತೆ ಹಾಗೂ ವಿವಿಧ ತಳಿಗಳ ಪರಿಚಯವನ್ನು ಮಾಡಿಕೊಡ್ತಾರೆ. ಹಂದಿಗಳಿಗೆ ಸೂಕ್ತ ವಸತಿ ನಿರ್ಮಾಣವನ್ನ ಮಾಡುವುದು ಹೇಗೆ, ಹಂದಿ ಸಾಕಾಣಿಕಾ ಕ್ಷೇತ್ರದಲ್ಲಿನ ಸಾಮಾನ್ಯ ನಿರ್ವಹಣಾ ಪದ್ಧತಿಗಳು ಏನು ಅನ್ನುವುದನ್ನ ತಿಳ್ಕೊಳ್ಳಬಹುದು. ನಂತರ ಹಂದಿಗಳಿಗೆ ಯಾವ ರೀತಿಯ ಸಮತೋಲನಯುಕ್ತ ಆಹಾರವನ್ನ ಪೂರೈಕೆ ಮಾಡಬೇಕು ಅನ್ನುವ ವಿಚಾರ ತಿಳಿಸ್ಕೊಡ್ತಾರೆ. ಇದಿಷ್ಟು ಮೊದಲನೇ ದಿನದ ತರಬೇತಿಯಲ್ಲಿ ನೀಡುವ ಮಾಹಿತಿ. ಈ ಎರಡನೇ ದಿನದ ತರಬೇತಿಯಲ್ಲಿ ಕ್ಷೇತ್ರದ ಹಂದಿ ವಿಭಾಗಕ್ಕೆ ಭೇಟಿಯನ್ನ ಮಾಡಿಸ್ತಾರೆ, ದೈನಂದಿನ ಕೆಲಸ ಕಾರ್ಯಗಳ ವೀಕ್ಷಣೆ ಮತ್ತು ಅನುಭವಗಳನ್ನು ತಿಳಿಸ್ಕೊಡ್ತಾರೆ. ಹಂದಿಗಳಲ್ಲಿ ತಳಿ ಸಂವರ್ಧನೆ ಹಾಗೂ ತಳಿ ಸಂವರ್ಧನೆಗೆ ಸೂಕ್ತ ಹಂದಿಗಳನ್ನ ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬಹುದು. ಗರ್ಭದ ಹಂದಿಗಳ, ತಾಯಿ ಹಂದಿಗಳು ಮತ್ತು ಹುಟ್ಟಿದ ಮರಿಗಳ ಆರೈಕೆ ಹಾಗೂ ಮರಿಗಳನ್ನ ಯಾವ ರೀತಿ ಕೊಬ್ಬಿಸಿ ಬೆಳೆಸಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಹಾಗೇನೆ ಹಂದಿಗಳ ಸಾಮಾನ್ಯ ರೋಗಗಳು ಮತ್ತು ಪ್ರತಿಬಂಧನೆ, ಈ ಕುರಿತಂತಹ ವಿಚಾರಗಳನ್ನ ಎರಡನೇ ದಿನದ ತರಬೇತಿಯಲ್ಲಿ ತಿಳ್ಕೊಳ್ಬಹುದು. ಇನ್ನು ಮೂರನೇ ದಿನದ ತರಬೇತಿಯಲ್ಲಿ ಹಂದಿಗಳನ್ನು ಮಾಂಸಕ್ಕಾಗಿ ವಧೆ ಮಾಡುವುದು ಮತ್ತು ಸಂಸ್ಕರಣೆ ಹಾಗೂ ಮಾರುಕಟ್ಟೆಯ ಅವಕಾಶಗಳು ಹೇಗೆ ಅನ್ನುವ ವಿಚಾರವನ್ನ ತಿಳಿಸ್ಕೊಡ್ತಾರೆ. ಹಂದಿ ಸಾಕಾಣಿಕೆಯಿಂದ ಯಾವ ರೀತಿ ಆರ್ಥಿಕವಾಗಿ ನಾವು ಸದೃಢರಾಗಬಹುದು ಅನ್ನುವ ಮಾಹಿತಿ ನೀಡ್ತಾರೆ. ಹಂದಿ ಸಾಕಾಣಿಕೆಗೆ ಸಾಲ ಸೌಲಭ್ಯ ಮತ್ತು ಸಹಾಯಧನದ ಲಭ್ಯತೆಯನ್ನ ಯಾವ ರೀತಿ ಮಾಡಿಕೊಳ್ಬಹುದು ಅನ್ನುವ ವಿಚಾರಗಳನ್ನ ತಿಳಿಸ್ತಾರೆ. ಹಂದಿ ಕ್ಷೇತ್ರಗಳಲ್ಲಿ ಜೈವಿಕ ಸಂಸ್ಕರಣೆ ಹಾಗೂ ಮಿದುಳು ಜ್ವರವನ್ನ ತಡೆಯುವುದು ಹೇಗೆ, ಇದನ್ನ ಪರಿಹರಿಸುವುದು ಹೇಗೆ, ಈ ಕುರಿತಂತಹ ವಿಚಾರಗಳ ಜೊತೆಗೆ ಗುಂಪು ಚರ್ಚೆ ಹಾಗೂ ಪ್ರಶ್ನೋತ್ತರ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾರೆ. ಇದು ಮೂರನೇ ದಿನದಲ್ಲಿ ನೀಡುವಂತಹ ತರಬೇತಿ ಕಾರ್ಯಕ್ರಮ. ರೈತ ಬಾಂಧವರೇ, ಇಂದಿನ ಕೃಷಿ ಲೋಕ ಕಾರ್ಯಕ್ರಮದಲ್ಲಿ ಹಂದಿ ಸಾಕಾಣಿಕೆ ಕುರಿತು ತರಬೇತಿ ನೀಡುವ ಮಾಹಿತಿಯನ್ನ ಗಮನಿಸಿಕೊಂಡ್ರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಆತ್ಮೀಯ ರೈತ ಬಾಂಧವರೇ, ನಮ್ಮ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ಭೂದಿನದ ಸಂದರ್ಭದಲ್ಲಿ ಭೂಮಿಯ ವಾತಾವರಣ ಬದಲಾವಣೆ ಹಾಗೂ ಭವಿಷ್ಯ ಕುರಿತು ಹಾಸನದ ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಕ್ಷೇತ್ರ ಅಧೀಕ್ಷಕರಾದ ಡಾ ಎಂಎಸ್ ಅನಿತಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ 102.2 ಮೆಗಾ ಹರ್ಟ್ಸ್ಗಳಲ್ಲಿ, ಇದು ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಿಂದರ ಜೋಗಿ ಚಿತ್ರದ ಗೀತೆ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನದಲ್ಲಿ. ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೇ ದಾಹ ತೀರೇ, ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೇ ದಾಹ ತೀರೇ. ಬಾರೆ ನೀರೇ ದಾತೀರೇ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನದಲ್ಲಿ ಪ್ರೇಮಲೋಕ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚೆನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ, ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು, ಇದು ನನ್ನ ನಿನ್ನ ಪ್ರೇಮ ಗೀತೆ ಚೆನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ, ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯೂ.